ಗಿರಿ ಮಲ್ಲೈನ ಶಿಖರಾವ ಗಿರಿ ಮಲ್ಲೈನ ಶಿಖರಾವ ಸೋಬನಿರೆ ಸೋಬನ ಗಿರಿ ಮಲ್ಲೈನ ಶಿಖರ ಬಗೆಲು ಮುಂದೆ ಪಕ್ಷಿ ಇಂಡಾಗೆ ಬದುಕುವ ಸಂಟದಲ್ಲಿ ವಂಕಿಡಾ ಸೊಂಟದಲ್ಲಿ ಒಳೆಯೂತ ಹಸಿಗೆ ಬಾಳೆ ಕುಸುಮನೇತ್ರಿ ಶಶಿದಾರೆ ಕಾಲಿನಲ್ಲಿ ಒಳೆಯೂತ ಕಾಲಿ